ಸತ್ಯವಾಗಿಲ್ಲ. ಶ್ರೀಗಂಧ ತನ್ನ ಚೇಗನ್ನ ರೂಪಿಸಿಕೊಂಡು ಸುವಾಸನೆ ಭರಿತವಾಗಿ ಕಟಾವ್ ಹಂತಕ್ಕೆ ಬರಬೇಕಾದ್ರೆ ಏನಿಲ್ಲಂದ್ರೂ 20 ವರ್ಷ ಮೀರಬೇಕು. ಎಷ್ಟೋ ಕಡೆಗೆ 25 ವರ್ಷ ಆದ್ರೂ ಅದು ಕಟಾವಿಗೆ ಯೋಗ್ಯವಾಗಿರೋದಿಲ್ಲ. ದಪ್ಪವಾಗಿ ಬೆಳೆದಿದ್ರೂ ಒಳಗಡೆ ಚೇಗಿರೋದಿಲ್ಲ, ಸುವಾಸನೆಯೂ ಅಷ್ಟಕ್ಕಷ್ಟೇ ಇರುತ್ತೆ. ಬುಡದಿಂದ ಕೆಳಗಡೆ ಅಲ್ಪ ಸ್ವಲ್ಪ ಚೇಗು ಸಿಗಬಹುದು 15-20 ವರ್ಷಕ್ಕೆ. ಆದರೆ ಚೆನ್ನಾಗಿ ಸುವಾಸನೆ ಭರಿತ ಚೇಗು ಸಿಗಬೇಕಾದ್ರೆ 20-25-30 ವರ್ಷ ಬೇಕಾದೀತು. ಅಷ್ಟರ ಒಳಗಡೆ ಕಳ್ಳರು ಕತ್ತಿ ಹಾಕೋದಿದೆ. ಈಗಂತೂ ಮಿಷಿನ್ಗಳು ಬಂದಿದ್ದಾವೆ, ಕತ್ತರಿಸಿ ನೋಡಿ ಹಾಗೆ ಬಿಟ್ಟು ಹೋಗಿರೋದಿದೆ. ಇತ್ತೀಚಿನ ವರ್ಷಗಳಲ್ಲಿ ಶ್ರೀಗಂಧವನ್ನ ಒಳ್ಳೆಯ ದುಡ್ಡು ಸಂಪಾದನೆ ಮಾಡಬಹುದು ಅಂತ ಅನ್ಕೊಂಡು ಆಸೆಯಿಂದ ಎಷ್ಟೋ ಜನ ಬೆಳಿಲಿಕ್ಕೆ ಹೊರಟಿದ್ದಾರೆ. ದೊಡ್ಡ ದೊಡ್ಡ ಸಂಸ್ಥೆಗಳು ಇದಕ್ಕೆ ಭದ್ರತೆಯನ್ನು ಒದಗಿಸಿ 5-10 ಎಕರೆ ಅಲ್ಲ 100 ಎಕರೆ ಪ್ರದೇಶದಲ್ಲಿ ಶ್ರೀಗಂಧವನ್ನ ಹಾಕಿದ್ದಾರೆ. ಸಣ್ಣಪುಟ್ಟ ರೈತರು ಸೇರಿಕೊಂಡು ಎಷ್ಟೋ ಜನ ರೈತರಿಗೆ ಇದರ ರಕ್ಷಣೆಯ ವಿಚಾರ ದೊಡ್ಡ ತೆರೆನೋವಿಂದು. ನಾಯಿಗಳನ್ನು ಇಟ್ಕೊಳ್ಬೇಕು, ಮುಳುತಂತಿ ಅಲ್ದರನೇ ಸೌರಶಕ್ತಿ ಬೆಲೆಯನ್ನ ರಚನೆ ಮಾಡಿಕೊಂಡು ಸದಾ ಕಣ್ಗಾವಲನ್ನ ಇಟ್ಕೊಂಡು, ಜೊತೆಗೆ ಇತ್ತೀಚೆಗೆ CCTVಗಳು ಬಂದಿದಾವಲ್ಲ, ಅಥವಾ ಇನ್ನೂ ಮುಂದುವರೆದಂತೆ ಒಂದೊಂದು ಮರಕ್ಕೂ ಚಿಪ್ ಅನ್ನು ಹಾಕಿ ಅದನ್ನ ಯಾರು ಮುಡ್ತಾರೆ, ಯಾರು ಕಟಾವ್ ಮಾಡ್ತಾರೆ, ಅದಕ್ಕೆ ತತ್ಕ್ಷಣ ನಿಮಗೆ ಉತ್ತರ ಸಿಗಲಿಕ್ಕೆ ಅಥವಾ ಪ್ರತಿಕ್ರಿಯೆ ದೊರಲಿಕ್ಕೆ ವ್ಯವಸ್ಥೆನೂ ಆಗಿದೆ. ಇದು ಎಷ್ಟರ ಮಟ್ಟಿಗೆ ಆರ್ಥಿಕವಾಗಿ ಪ್ರಯೋಜನಕಾರಿ ಅನ್ಕೊಂಡು ಯೋಚನೆ ಮಾಡಲೇಬೇಕು. ಏನೆಲ್ಲ ತಂತ್ರಜ್ಞಾನಗಳಿದ್ದಾವೆ, ಏನೆಲ್ಲ ಮಾರ್ಗಗಳಿದ್ದಾವೆ, ಆದರೆ ಅದು ಎಲ್ಲರಿಗೂ ನಿಲುಕಬೇಕಲ್ಲ. ಶ್ರೀಗಂಧ ಆಹಾರದ ಬೆಳೆಯಲ್ಲ, ಹಣ್ಣಿನ ಬೆಳೆನೂ ಅಲ್ಲ. ಪ್ರಾಣಿ ಪಕ್ಷಿಗಳು ಇದರ ಹಣ್ಣನ್ನು ತಿಂತವೆ, ಮನುಷ್ಯರಂತೂ ಅಷ್ಟಕ್ಕಷ್ಟೇ ಒಂದೋ ಎರಡೋ ಹಣ್ಣನ್ನು ತಿನ್ನಬಹುದಷ್ಟೇ. ಔಷಧಿಗೂ ಶ್ರೀಗಂಧ ಬಳಕೆ ಆಗ್ತದೆ. ಪಲ್ಯ ಸಾರು ಮಾಡುವಾಗ ಇದರ ಕುಡಿಯನ್ನ ಉಪಯೋಗಿಸ್ಕೊಳ್ಬಹುದು. ಹಾಗೆ ಕುಡಿಯನ್ನ ತಿಂದ್ರೂ ಒಂಥರ ರುಚಿಯಾಗಿರುತ್ತೆ. ಏನೇ ಇದ್ರೂ ಶ್ರೀಗಂಧ ಸುವಾಸನೆ ಭರಿತ ಚೇಗಿಗೆ ಹೆಸರುವಾಸಿ. ಸುವಾಸನೆ ಇರುವ ಚೇಗೆ ಬೆಲೆ ಬಾಳ್ತಕ್ಕಂಥದ್ದು. ಶ್ರೀಗಂಧದಿಂದ ಹಾರಗಳನ್ನ, ವಿಗ್ರಹಗಳನ್ನ, ಕೆತ್ತನೆಗಳನ್ನ, ಮೂರ್ತಿಗಳನ್ನ, ಆಕೃತಿಗಳನ್ನ, ಹೀಗೆ ಬೇರೆ ಬೇರೆ ರೀತಿಯ ಸಾಧನಗಳನ್ನ ಮಾಡಿ ಉತ್ತಮ ಬೆಲೆಗೆ ಮಾರಾಟ ಮಾಡೋದಿದೆ. ಶ್ರೀಗಂಧವನ್ನ ಔಷಧೀಯ ಕ್ಷೇತ್ರದಲ್ಲೂ ಪರಿಮಳದ ಉದ್ದಿಮೆಯಲ್ಲೂ ಉಪಯೋಗಿಸ್ಕೊಳ್ತಾರೆ. ಹೊರಗಡೆ ದೇಶಗಳಲ್ಲಿ ಅತ್ಯುತ್ತಮವಾದ ಬೇಡಿಕೆ ಇದೆ ಅಂತ ಅನ್ಕೊಂಡು ಹೇಳಲಾಗ್ತಾ ಇದೆ. ಸುವಾಸನೆಗೆ ಪ್ರಾಮುಖ್ಯತೆಯನ್ನು ಕೊಡುವ ದೇಶಗಳಲ್ಲಂತೂ ಶ್ರೀಗಂಧಕ್ಕೆ ನೆಚ್ಚಿನ ಬೇಡಿಕೆ, ಉತ್ತಮವಾದ ಬೆಲೆ. ಹೀಗಾಗಿ ನಮ್ಮಲ್ಲಿ ಬಳಕೆ ಆಗೋದಕ್ಕಿಂತ ಹೊರಗಡೆ ದೇಶಗಳಲ್ಲಿ ಇದರ ಬಳಕೆ ಹೆಚ್ಚು ಇದೆ ಅಂತ ಅನ್ಕೊಂಡು ಹೇಳಲಾಗ್ತಾ ಇದೆ. ದೇವಸ್ಥಾನಗಳಲ್ಲಂತೂ ಶ್ರೀಗಂಧ ಉಪಯೋಗ ಅದೇ ಆಗ್ತದೆ. ಶ್ರೀಗಂಧವನ್ನ ತೆಗೆದು ಹಣೆಗೆ ಹಚ್ಚಿಕೊಳ್ಳೋದು ಈಗಲೂ ಅನೇಕ ಮನೆಗಳಲ್ಲಿ ರೂಢಿ ಮತ್ತು ಸಂಪ್ರದಾಯ. ಹೀಗೆ ಹೇಳ್ತಾ ಹೋದ್ರೆ ಶ್ರೀಗಂಧದ್ದು ತುಂಬಾ ಇದೆ ಅಲ್ವಾ? ಶ್ರೀಗಂಧವನ್ನೇ ಏಕಬೆಳೆಯಾಗಿ ಬೆಳೆಯೋದಕ್ಕಿಂತ ಅಥವಾ ತೋಟಗಳಲ್ಲೇ ಅದನ್ನೇ ಪ್ರಮುಖವಾದ ಬೆಳೆ ಮಾಡೋದಕ್ಕಿಂತ ಬೆಳೆದಷ್ಟು ಬೆಳೆಲಿ, ರಕ್ಷಣೆ ಕೊಟ್ಕೊಂಡು ಅದನ್ನ ಉಳಿಸ್ಕೊಂಡ್ರೆ ನಿಮ್ ಕೈ ಸೇರುತ್ತೆ ದುಡ್ಡು. ಇಲ್ಲದೆ ಹೋದ್ರೆ ಕಳ್ಳರಿಗೂ ಸಿಗುವುದಿಲ್ಲ. ಕಟಾವ್ ಮಾಡಿದ ಬಳಿಕ ಚೇಗು ಒಳಗಡೆ ಇದ್ರೆ ಮಾತ್ರ ಅದಕ್ಕೆ ಮೌಲ್ಯ, ಇಲ್ಲದೆ ಹೋದ್ರೆ ಅದು ಉರುವಲಿಗೆ ಸೌದೆಗೆ ಉಪಯೋಗ ಆಗುತ್ತೆ. ಶ್ರೀಗಂಧ ತೂಕದ್ದು, ಗಟ್ಟಿತನದ್ದು, ರಂಬೆ ಕೊಂಬೆಗಳು ಸಹ ಗಟ್ಟಿಯಾಗಿರ್ತವೆ, ಒಳ್ಳೆ ಉರುವಲು. ಹಾಗೆ ಹಂದ್ರ ಹಾಕುವಾಗ ಬೇರೆ ಉದ್ದೇಶಕ್ಕೂ ಇದು ಉಪಯೋಗ ಆದೀತು. ಆದರೆ ಇದನ್ನ ಸುಲಭವಾಗಿ ಕಡಿಯೋ ಹಾಗಿಲ್ಲ, ಮನಸ್ಸಿಗೆ ಬಂದಂಗೆ ಕಡಿದ್ರೆ ತಪ್ಪಾಗ್ತದೆ. ಕಡಿಲಿಕ್ಕೆ, ಸಾಗಿಸ್ಲಿಕ್ಕೆ, ಮಾರಾಟ ಮಾಡಲಿಕ್ಕೆ ಅರಣ್ಯ ಇಲಾಖೆಯವರ ಪರವಾನಿಗೆ ಬೇಕಾಗ್ತದೆ. ಪರವಾನಿಗೆ ಇಲ್ದಲ್ಲೇ ಯಾರೂ ಕಡಿಯೋ ಹಾಗಿಲ್ಲ. ಹಾಗಾಗಿ ಕಳ್ಳರು ಎಷ್ಟೋ ಸಾರಿ ಕಾಣದಂಗೆ ಕದ್ದು ಕಡಿದು ಅಲ್ಲೇ ಬಿಟ್ಟು ಹೋಗಿರೋದಿದೆ, ಅಥವಾ ಎತ್ಕೊಂಡು ಹೋಗಿ ಸಿಕ್ಕಿ ಹಾಕೊಂಡಿರೋದಿದೆ. ಇನ್ನು ಏನೇನೋ ಅನಾಹುತಗಳಾಗಿದ್ದಾವೆ. ರೈತ ಬಾಂಧವರೇ, ನಿಮಗೆ ವ್ಯವಸ್ಥೆ ಇತ್ತು, ಧೈರ್ಯ ಇತ್ತಂದ್ರೆ ಶ್ರೀಗಂಧವನ್ನ ಬೆಳೆಯೋದು ತಪ್ಪೇನಿಲ್ಲ. ಇತರೆ ಬೆಳೆಗಳಂತೆ ಇದು ಸಹ ತುಂಬಾ ಸುಲಭವಾಗಿ ತೋಟಗಳಲ್ಲಿ ಅಭಿವೃದ್ಧಿ ಆಗ್ತಾ ಹೋಗ್ತದೆ. 10-6 ವರ್ಷಗಳ ಯಾಕೆ, 20-30 ವರ್ಷಗಳ ನಂತರ ನಿಮಗೆ ದುಡ್ಡು ಸಿಕ್ಕಿಯಿತು. ಕೇಳುಗರೆ, ಈಗ ಶ್ರೀಗಂಧ ಚಿತ್ರದಲ್ಲಿ SP ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಗುರುರಾಜ್ ಅವರು ಹಾಡಿರುವ ಈ ಗೀತೆ ನಿಮಗಾಗಿ. ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ ಅವರದು. ಒಂದು ಅನುರಾಗದ ಕಾವ್ಯ ಈ ಅಲ್ಲದ ಕಾವ್ಯದ ಮೈಯ ತುಂಬೆಲ್ಲ ಶ್ರೀಗಂಧ. ಒಂದು ಅಪರೂಪದ ಶಿಲ್ಪ ಈ ಅಲ್ಲದ ಶಿಲ್ಪದ ಮೈಯ ತುಂಬೆಲ್ಲ ಶ್ರೀಗಂಧ. ಶ್ರೀಗಂಧ ಶ್ರೀಗಂಧ ಶ್ರೀಗಂಧ ಅಂದ ಈ ಅಂದ ಶ್ರೀಗಂಧ ಶ್ರೀಗಂಧ ಶ್ರೀಗಂಧ ಶ್ರೀಗಂಧ ಈ ಅಂದ ಈ ಅಂದ ಶ್ರೀಗಂಧ. ಒಂದು ಅನುರಾಗದ ಕಾವ್ಯ ಈ ಅಂದ ಕಾವ್ಯದ ಮೈಯ ತುಂಬೆಲ್ಲ ಶ್ರೀಗಂಧ. ಶಿಲ್ಪದ ಮೈಯ ತುಂಬೆಲ್ಲ ಶ್ರೀಗಂಧ. ಕೇಳುಗರೆ, ನಿಸರ್ಗದಲ್ಲಿ ಏನೆಲ್ಲ ವಿಶೇಷತೆಗಳನ್ನು ನಾವು ತುಂಬ ಹತ್ತಿರದಿಂದ ನೋಡಬಹುದು, ಇಲ್ಲವೇ ದೂರದಿಂದಲೂ ಆಸ್ವಾದಿಸಬಹುದು. ಪ್ರಾಣಿಗಳಿಗೆ ಕೊಟ್ಟಿರುವ ಬಣ್ಣ, ಅವುಗಳ ಕೂಗು, ಅವುಗಳ ಚಲನವಲನ ಹೇಗಿದೆ ನೋಡಿ ಅಲ್ವಾ? ಒಂದೇ ರೀತಿಯ ಪಕ್ಷಿಗಳಲ್ಲೂ ಭಿನ್ನ ವಿಭಿನ್ನತೆ. ನಾಟಿ ಕೋಳಿಗಳನ್ನೇ ತೆಗೆದುಕೊಳ್ಳಿ, ಎಷ್ಟೊಂದು ವೈವಿಧ್ಯಮಯವಾದ ಬಣ್ಣದ ಕೋಳಿಗಳಿದವಲ್ವ? ಅವುಗಳ ದೇಹದ ರಚನೆ, ಅವುಗಳ ರೆಕ್ಕೆ ಪುಕ್ಕ, ಅವು ಓಡಾಡೋದು, ಬೆಳಗ್ಗೆ 4-4:30 ಹುಂಜ ಕೂಗೋದು, ಇನ್ನು ಮುಂಜಾನೆ ಆದ ತಕ್ಷಣ ತಾಯಿ ಕೋಳಿ ಮರಿಗಳನ್ನು ಕೂಗ್ತಾ ಆಹಾರ ಹುಡುಕ್ಲಿಕ್ಕೆ ಹೋಗೋದು, ಸಂಜೆ ಆಗುವ ಹೊತ್ತಿಗೆ ಮತ್ತೆ ಗೂಡಿಗೆ ಮರಳೋದು, ವೈರಿಗಳು ಬಾರದಂತೆ ರಕ್ಷಣೆಯನ್ನು ಕೊಟ್ಕೊಳ್ಳೋದು, ಸುತ್ತುವರೆದು ಹೆಣ್ಣು ಕೋಳಿಗಳ ರಕ್ಷಣೆಗೆ ಹುಂಜ ಆಗಾಗ್ಗೆ ಗಮನಹರಿಸೋದು, ಹೀಗೆ ಎಷ್ಟೊಂದು ಕುತೂಹಲಕಾರಿ ಸಂಗತಿಗಳನ್ನು ನಾವು ಕಾಣ್ತಾ ಇರ್ತೀವಿ. ಕೋಳಿಗಳಿಗಂತೂ ಆಹಾರ ಸಿಕ್ಕ ತಕ್ಷಣ ಮರಿಗಳನ್ನು ಎಷ್ಟು ಚೆನ್ನಾಗಿ ಕರೆದು ಉಣಿಸುತ್ತಲ್ವಾ? ಹಾಗೆ ಇತರೆ ಪಕ್ಷಿಗಳಲ್ಲೂ ಮತ್ತೊಂದು ರೀತಿಯ ಗುಣಗಳನ್ನು ನಾವು ಕಾಣ್ತೀವಿ. ಗೂಡಿನಲ್ಲಿ ಮರಿಗಳನ್ನು ಬೆಳೆಸ್ತಾ ಎಲ್ಲೋ ದೂರದ ಪ್ರದೇಶದಿಂದ ತಂದ ಆಹಾರವನ್ನು ಪ್ರೀತಿಯಿಂದ ಉಣಬಡಿಸುವ ಸನ್ನಿವೇಶವನ್ನು ಎಷ್ಟೋ ಜನ ನೋಡಿದಿರಿ. ಹಕ್ಕಿಗಳು ಎಷ್ಟು ಎತ್ತರದಲ್ಲಿ ಹಾರಾಡ್ತವಲ್ವ? ಮರದಿಂದ ಮರಕ್ಕೆ ಚಂದವಾಗಿ ಹಾರಾಡ್ತಾ ತಮ್ಮ ವಿಭಿನ್ನವಾದ ಚಟುವಟಿಕೆಗಳನ್ನು ಪೂರೈಸ್ತಾ ಜೀವನವನ್ನು ಸಾಗಿಸ್ತವೆ. ಇನ್ನು ವನ್ಯ ಪ್ರಾಣಿಗಳ ಚಟುವಟಿಕೆಗಳನ್ನು ನೋಡಿದರೆ ನಮಗೆ ಕುತೂಹಲ ಹಾಗೆ ಭಯನೂ ಆಗ್ತದೆ. ಆನೆ, ಹುಲಿ, ಸಿಂಹ, ಮಂಗಗಳು, ಇನ್ನು ಚಿರತೆ, ಹಂದಿ, ಕರಡಿ ಇತ್ಯಾದಿಗಳ ಚಟುವಟಿಕೆಗಳನ್ನು ನೋಡ್ತಾ ಇದ್ರು ಕೆಲವೊಂದು ಪ್ರಾಣಿಗಳ ಚಟುವಟಿಕೆಗಳನ್ನು ತುಂಬ ಹತ್ತಿರದಿಂದ ನೋಡಲಿಕ್ಕೆ ಎಷ್ಟೋ ಜನಗಳಿಗೆ ಆಗಿಲ್ಲ. ಮರಗಳಿಗೆ ವಿಭಿನ್ನವಾದ ಹಸಿರು ಬಣ್ಣ ಹೇಗೆ ಬಂತು ಅಂತ ಅನ್ಕೊಂಡು ನೀವು ಯೋಚನೆ ಮಾಡಿರಬೇಕು. ಹಾಗೆ ಈ ವಿಭಿನ್ನವಾದ ಮರಗಳ ಫಲಗಳ ರುಚಿಯು ಹೇಗೆ ಸೃಷ್ಟಿಯಾಯಿತು, ಹೇಗಿದೆ ಈ ನಿಸರ್ಗದ ಸೋಜಿಗೆ ಅಲ್ವಾ? ರೈತ ಬಾಂಧವರೇ, ನಾವು ಬೆಳೆಯುವ ವಿಭಿನ್ನವಾದ ಆಹಾರ ಧಾನ್ಯಗಳು ಅಥವಾ ತರಕಾರಿಗಳು, ವಾಣಿಜ್ಯ ಬೆಳೆಗಳು ಒಂದು ಕಾಳಿನಿಂದ ಸೃಷ್ಟಿಯಾಗಿ ಎಷ್ಟೊಂದು ಕಾಳುಗಳನ್ನು ಕೊಡ್ತಾವಲ್ವ? ಹಾಗೆ ಕೆಲವೇ ಕೆಲವು ತಿಂಗಳುಗಳಲ್ಲಿ ತಮ್ಮ ಜೀವಿತ ಅವಧಿಯನ್ನು ಪೂರೈಸಿ ನಾವು ಪಟ್ಟ ಪರಿಶ್ರಮಕ್ಕೆ ಪ್ರೀತಿಯನ್ನು ನೀಡುತ್ತವೆ ಅಲ್ವಾ? ಸರಿಯಾಗಿ ಫಸಲು ಬರಲಿಲ್ಲ ಅಂದರೆ ಬೇಸರ ಆಗ್ತದೆ. ಹಾಕಿದ ಬೀಜ ಮೊಳಕೆಯಾಗಿ ಚಂದವಾಗಿ ಬೆಳೀತಾ ಉತ್ತಮವಾಗಿ ಕಟಾವಿಗೆ ಬಂದ್ಬಿಟ್ರೆ ದೊಡ್ಡ ಸಂತೋಷ, ಅದಕ್ಕೆ ತಕ್ಕಂತೆ ಬೆಲೆ ಸಿಕ್ಕರೆ ಮತ್ತಷ್ಟು ಸಂತೋಷ, ನಾವು ಪಟ್ಟ ಪರಿಶ್ರಮಕ್ಕೆ ಒಳ್ಳೆಯ ಪ್ರತಿಫಲ ಬಂತಂದ್ರೆ ಅಗಾಧವಾದ ಸಂತೋಷ. ಆದರೂ ನಾವು ಅಂದ್ಕೊಂಡಂತೆ ಎಷ್ಟೋ ಸಂದರ್ಭಗಳಲ್ಲಿ ಸನ್ನಿವೇಶಗಳು ಕಾಣುವುದಿಲ್ಲ. ಆದರೂ ಎದೆ ಗುಂದದಲ್ಲೇ ರೈತಾಪಿ ಮಂದಿ ಪ್ರತಿ ವರ್ಷವೂ ತಮ್ಮ ಕೆಲಸಗಳನ್ನು ಮಾಡ್ತಾ ಹೋಗ್ತೀರಿ. ನಿಸರ್ಗದ ಏರಿಳಿತಗಳನ್ನು ನೀವು ಕಂಡಿದಿರಿ. ತುಂಬಾ ಬೇಸರ ಮಾಡಿಕೊಂಡ್ರೆ ಪ್ರಯೋಜನ ಇಲ್ಲ ಅಂತ ನಿಮಗೂ ಗೊತ್ತು. ಹೀಗಾಗಿ ತುಸು ಬೇಸರ ಆದ್ರೂ ಮುಂದೆ ಚೆನ್ನಾಗಿ ಬರುತ್ತಂತ ಅನ್ಕಂಡೇ ನೀವು ಕೆಲಸ ಮಾಡ್ತಾ ಇರ್ತೀರಿ. ಕೇಳಿದ್ರೆ ಈಗ ಕವಿರತ್ನ ಕಾಳಿದಾಸ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಗೀತೆಯನ್ನ ಪ್ರಸಾರ ಮಾಡ್ತಿದ್ದೀವಿ. ಗೀತೆಯ ರಚನೆಕಾರರು ಚಿ ಉದಯಶಂಕರ್, ಸಂಗೀತ ಎಂ ರಂಗರಾವ್. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬಾನಾಗೆ ರಂಗು ಚೆಲ್ಲಿ ತೆರನೆರಿ ಸೂರ್ಯ ಬಂದ. ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು. ಎಳೆ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ, ಎಲೆ ಮ್ಯಾಗಿನ ಮಂಜು ಅನಿ ಪಳ್ಗುಟ್ಟೈತೆ. ಎಳೆ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ, ಎಲೆ ಮ್ಯಾಗಿನ ಮಂಜು ಅನಿ ಪಳ್ಗುಟ್ಟೈತೆ. ಅಕ್ಕಿ ಆರುತ್ತಿದೆ ಕಿಚಿ ಪಿಚಿ ಎನ್ನುತ್ತಿದೆ, ಅಕ್ಕಿ ಆರುತ್ತಿದೆ ಕಿಚಿ ಪಿಚಿ ಎನ್ನುತ್ತಿದೆ, ಮಂಗ ಮರೆಯೇರುತ್ತಿದೆ ಆ ಕೊಂಬೆ ಈ ಕೊಂಬೆ ಎಗರುತ್ತಿದೆ. ಯಾಕ್ಲೆ ಹನುಮಂತಣ್ಣ ಗುರುಗುಟ್ತೀಯ ಮಂಗ ಮರ ಏರುತ್ತಿದೆ ಅದೊಂದು ಈ ಕೊಂಬೆ ಎಗರುತ್ತಿದೆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಬಾನಾಗೆ ರಂಗು ಚೆಲ್ಲಿ ತೆರನೇರಿ ಸೂರ್ಯ ಬಂದ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಕಾಸ್ತಾಗೆ ಬಣ್ಣ ಬೆಳೆದೋ ನ್ಯಾರು ಈ ಬೆಟ್ಟ ಗುಡ್ಡಗಳ ಮಡಿದ್ರೋ ನ್ಯಾರು ಮರದ ಮ್ಯಾಗೆ ಅಣ್ಣ ಇಟ್ಟೋ ನ್ಯಾರು ಅಣ್ಣ ಒಳಗೆ ರುಚಿಯ ತುಂಬದೋ ನ್ಯಾರು ಓಹೋ ಆಹಾ ಒಕರಿಯ ಓ ಮುನಿಯ ಓ ಮರಿಯ ಓ ಕೆಂಚ ಓ ಜವರ ಇಂದು ಈ ಭೂಮಿ ಮ್ಯಾಗೆ ನನ್ನ ನಿಮ್ಮ ತಂದೋರ್ಯಾರು ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಬಾನಾಗೆ ರಂಗು ಚೆಲ್ಲಿ ತೆರನೇರಿ ಸೂರ್ಯ ಬಂದ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಪ್ಪನು ಕುಂತ ಮೊನ್ನೆ ಗುಡಿಯ ಒಳಗೆ ಬೇಡಿದ ವರದಾನ ಕೊಡುವ ನಮಗೆ ಬಗುತಾರನು ಕಂಡಾರೆ ಆಸೆ ಅವಗೆ ಕೆಟ್ಟೋರ ಕಂಡಾರೆ ರೋಸ ಅವಗೆ ಓಹೋ ಆಹಾ ಓ ಮರ ಓ ನಂಜ ಓ ಕೆಂಪ ಬರಲ್ಲ ಹೊತ್ತಾಯ್ತು ಒಟ್ಟೆ ಚುರುಗುಟ್ಟೈತೆ ರಾಗಿ ಮುದ್ದೆ ಉಣ್ಣೋ ಹೊತ್ತು ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಬಾನಾಗೆ ರಂಗು ಚೆಲ್ಲಿತ್ತೇರಾನೇರಿ ಸೂರ್ಯ ಬಂದ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಸಂಧು ಬಂದು ಉದ್ದವಲ್ಲ ಪೈವ ರೈತ ಬಂಧುವರೇ, ಕೇಳಿದ್ರೆ ಕೃಷಿಯಲ್ಲಿ ನಾವು ಎಷ್ಟು ಕಲಿತರೂ ಸಾಲದೆ, ಎಷ್ಟೇ ಅನುಭವ ಇದ್ರೂ ಇನ್ನೂ ಕಲಿಯೋದಿದೆ ಅಲ್ವಾ? ನಾವು ಬಿತ್ತನೆಗೆ ಬಳಸುವ ಬೆಳೆಗಳು, ಅವುಗಳ ತಳಿಗಳು, ನಾವು ಹಾಕುವ ಗಿಡಮರಗಳು, ನಾವು ನೀಡುವ ಗೊಬ್ಬರ, ಪೂರೈಸುವ ನೀರು, ಹೀಗೆ ಮಾಡುವ ಕೆಲಸಗಳಿಂದ ಹಿಡಿದು ಕಟಾವು ಮಾಡಿ ಮಾರಾಟ ಮಾಡೋ ತನಕ ಎಷ್ಟೊಂದು ಕೆಲಸ ಇದೆಯಲ್ವಾ? ಪರಿಶ್ರಮ ಪಟ್ಟು ಸರಿಯಾಗಿ ಬೆಲೆ ಸಿಗದೆ ಹೋದರೆ ಒಂದು ರೀತಿ ಅಸಂತೋಷ. ಕಡಿಮೆ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಒಳ್ಳೆ ಬೆಲೆ ಸಿಕ್ಕರೆ ಆಗ ಮಹಾ ಸಂತೋಷ. ಏನೂ ಖರ್ಚು ಮಾಡಲಿಲ್ಲ, ಇಷ್ಟೊಂದು ದುಡ್ಡು ಸಿಕ್ತಲ್ಲ ಅಂತ ಅನ್ಕೊಂಡು ಎಷ್ಟೆಲ್ಲ ಪರಿಶ್ರಮ ಪಟ್ಟು ಅಲ್ಪ ಹಣ ಸಿಕ್ಕಾಗ ಆತಂಕ. ಬೇಸಾಯದಲ್ಲಿ ಇದು ಇದ್ದಿದ್ದೆ, ಇದೇನು ಹೊಸದೇನಲ್ಲ. ಆದರೆ ಅತಿ ನಿರೀಕ್ಷೆ ಇಟ್ಕೊಂಡು ನಾವು ಕೆಲಸಗಳನ್ನ ಮಾಡಬಾರ್ದು ಅಂತ ಅನ್ಕೊಂಡು ನಮ್ಮ ಹಿರಿಯರು ಹೇಳ್ತಾ ಬಂದಿರೋದನ್ನ ಮರಿಬಾರದು. ರೈತ ಬಂದವರೇ, ಮಣ್ಣಿನ ಫಲವತ್ತತೆಗೆ ಬಳಸುವ ಸಾವಯವ ಗೊಬ್ಬರ, ಸಗಣಿ ಗೊಬ್ಬರ, ಎರೆಹುಳು ಗೊಬ್ಬರ, ಇನ್ನು ಪಾಕೆಟ್ಗಳಲ್ಲಿ ಲಭಿಸುವ ಜೈವಿಕ ಗೊಬ್ಬರಗಳು, ಹಿಂಡಿಗಳು, ಪ್ರಾಣಿ ಮೂಲ ಪಕ್ಷಿ ಮೂಲದ ಗೊಬ್ಬರಗಳು, ಉದಾಹರಣೆಗೆ ಮೀನಿನ ಗೊಬ್ಬರ, ಕೋಳಿ ಗೊಬ್ಬರ, ಹಂದಿ ಗೊಬ್ಬರ, ಕುದುರೆ ಗೊಬ್ಬರ, ಕುರಿ ಆಡುಗಳ ಹಿಕ್ಕೆ, ಹೀಗೆ ಎಷ್ಟೊಂದು ತೆರನಾದ ಸಾವಯವ ಮೂಲಗಳಿದವಲ್ಲ. ಆದರೆ ಈ ಸಾವಯವ ಗೊಬ್ಬರಗಳನ್ನು ಬಳಸುವಾಗ ಎಚ್ಚರಿಕೆ ಬೇಕು, ಸೂಕ್ತವಾದ ಕ್ರಮಗಳನ್ನು ಅನುಸರಿಸಿ ಪೂರೈಕೆ ಮಾಡಬೇಕು. ಉದಾಹರಣೆಗೆ ಕೋಳಿ ಗೊಬ್ಬರ, ಹಾಗೆ ಮೀನಿನ ಗೊಬ್ಬರ, ಜೊತೆಗೆ ಹಂದಿಯ ಗೊಬ್ಬರ, ಕುರಿ ಕೋಳಿ ಗೊಬ್ಬರ, ಇವುಗಳನ್ನು ಯಥೇಚ್ಛವಾಗಿ ಹಾಕಿಬಿಟ್ರೆ ಗಿಡಗಳು ಹೋಗ್ಬಿಡ್ತವೆ, ಇಡೀ ತೋಟವನ್ನು ಕಳ್ಕೊಂಡಿರೋರಿದ್ದಾರೆ. ಇದರಲ್ಲಿರುವ ರಾಸಾಯನಿಕಗಳು ಗಿಡಗಳ ಬೆಳವಣಿಗೆಗೆ ಎಷ್ಟೋ ಸಾರಿ ಅಡ್ಡಿ ಮಾಡೋದಿದೆ. ಯಥೇಚ್ಛವಾಗಿ ಬಳಸಿದಾಗ ಸ್ವಲ್ಪ ಪ್ರಮಾಣದಲ್ಲಿ ಇತರೆ ಗೊಬ್ಬರಗಳೊಂದಿಗೆ, ಅಂದರೆ ಸಾವಯವ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರ ಇಲ್ಲವೇ ಎರೆಹುಳು ಗೊಬ್ಬರದೊಂದಿಗೆ ಬೆರೆಸಿ ಬಳಸಿದಾಗ ಅಂಥ ಸಮಸ್ಯೆ ಆಗಲಿಕ್ಕಿಲ್ಲ. ಸಾವಯವ ಗೊಬ್ಬರಗಳು ಮಣ್ಣಿನ ಫಲವತ್ತತೆಗೆ ಪೂರಕವಾಗಿ ನೆರವಾಗ್ತವೆ, ಆದರೆ ಕೆಲವೊಂದು ಮಾರಕವಾಗಿಯೂ ಕೆಲಸ ಮಾಡುತ್ತವೆ. ಹೆಚ್ಚಿನ ಪ್ರಮಾಣದಲ್ಲಿ ಕೋಳಿ ಗೊಬ್ಬರವನ್ನು, ಹಂದಿ ಗೊಬ್ಬರವನ್ನು, ಕುರಿ ಕೋಳಿ ಗೊಬ್ಬರವನ್ನು ಹಾಕಿದಾಗ ಬೆಳೆಗಳು ಸುಟ್ಟು ಬಿಡ್ತವೆ, ಬೆಳವಣಿಗೆ ಆಗುವ ಬದಲಾಗಿ ಬೆಳವಣಿಗೆಗೆ ಅಡ್ಡಿ ಮಾಡ್ತವೆ. ಆದರೆ ಸಗಣಿ ಗೊಬ್ಬರ, ಎರೆಹುಳು ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರವನ್ನು ನೀವು ಅಂದ್ಕೊಂಡದಕ್ಕಿಂತ ಹೆಚ್ಚಿಗೆ ಹಾಕಿದ್ರೂ ಭೂಮಿ ತಡ್ಕೊಳ್ಳುತ್ತೆ, ಬೆಳೆ ಅದನ್ನು ಬಳಸಿಕೊಳ್ಳುತ್ತೆ. ಹಿಂಡಿ ಗೊಬ್ಬರಗಳು, ಉದಾಹರಣೆಗೆ ಬೇವಿನ ಹಿಂಡಿ, ಹರಳಿನ ಹಿಂಡಿ, ಹೊಂಗೆ ಹಿಂಡಿ, ಇವುಗಳನ್ನು ಬಳಕೆ ಮಾಡುವಾಗ ಜಾಗ್ರತೆ ಬೇಕು. ಅತಿ ಹೆಚ್ಚು ಪೂರೈಕೆ ಮಾಡಿದಾಗ ಇಲ್ಲಿನೂ ಸಮಸ್ಯೆ ಆಗೋದಿದೆ. ಪ್ರಧಾನ ಪೌಷ್ಟಿಕಾಂಶಗಳು ಲಘು ಪೌಷ್ಟಿಕಾಂಶಗಳಲ್ಲದೇ ಇವುಗಳಲ್ಲಿರುವ ರಾಸಾಯನಿಕಗಳು ಬೇರಿಗೆ ಹೊಡೆತ ಕೊಟ್ಟು ಬೆಳವಣಿಗೆಗೆ ತೊಂದರೆ ಮಾಡೋದಿದೆ. ರೈತ ಬಾಂಧವರೇ, ಸಾವಯವ ಗೊಬ್ಬರಗಳನ್ನು ನಮ್ಮಲ್ಲೇ ಉತ್ಪಾದಿಸಿಕೊಂಡು ಬಳಕೆ ಮಾಡಿಕೊಂಡ್ರೆ ಹೊರಗಡೆಯಿಂದ ತರೋದು ಕಡಿಮೆ ಆಗ್ತದೆ, ಹಾಗೆ ಗುಣಮಟ್ಟದ ಪದಾರ್ಥ ನಿಮ್ಮಲ್ಲೇ ಲಭ್ಯ ಆದಂತಾಗುತ್ತಲ್ವಾ? ಇದಕ್ಕಾಗಿ ಕೊಡಗು ಜಿಲ್ಲೆಯಲ್ಲಿ ನೂರಾರು ಜನ ಹಸುಗಳನ್ನ, ಎಮ್ಮೆಗಳನ್ನ, ಆಡುಗಳನ್ನ, ಹಂದಿಗಳನ್ನ, ಕೋಳಿಗಳನ್ನ ಸಾಕೊಂಡು ವರಮಾನವಾಗಿಯೂ ಆ ಕಸಬನ್ನ ಸ್ವೀಕರಿಸಿಕೊಂಡು ಈ ಕಡೆ ಸಾವಯವ ಗೊಬ್ಬರಗಳನ್ನು ಪಡೆದುಕೊಂಡು ಕೃಷಿಗೆ ಪೂರಕವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂತ ಹೋಗ್ತಿರ್ತಾರೆ. ದನಕರುಗಳು, ಪ್ರಾಣಿ ಪಕ್ಷಿಗಳು ಬೇಸಾಯಕ್ಕೆ ಬಲ ನೀಡುತ್ತವೆ, ಪ್ರಯೋಜನಕ್ಕೂ ಬರ್ತವೆ, ರೈತನಿಗೂ ಈ ಕೆಲಸ ಹಿತವಾದಿದೆ. ಇದಲ್ದಲನೆ ಹಸಿರೆ ಬೆಳೆಗಳ ಸಾಗುವಳಿ, ಮರಗಳ ಹಸಿರು ಸೊಪ್ಪು, ಹಾಗೆ ಮರಗಳಿಂದ ಬಿದ್ದ ಒಣಗಿದ ಎಲೆ, ಹಣ್ಣು ಹಂಪಲು ಇತ್ಯಾದಿಗಳನ್ನು ಸಾವಯವ ಗೊಬ್ಬರ ಮಾಡಿಕೊಳ್ಳಿಕ್ಕೆ, ಬೆಳೆಗಳಿಗೆ ಪೂರೈಕೆ ಮಾಡಲಿಕ್ಕೆ ಉಪಯೋಗಿಸಿಕೊಳ್ಬಹುದು. ತೋಟಗಳಲ್ಲಿ ಒಂದೆರಡು ಜಾತಿಯ ಗಿಡಮರಗಳಿರೋದಕ್ಕಿಂತ ಹತ್ತಾರು ಜಾತಿಯ ಮರಗಳಿದ್ರೆ, ವೃಕ್ಷಗಳಿದ್ರೆ ಕಾಫಿ, ಕಾಳುಮೆಣಸು ಮತ್ತಿತರ ಬೆಳೆಗಳು ಚೆನ್ನಾಗಿ ಬರ್ತವಂತ ಅನ್ಕೊಂಡು ಅನುಭವಿಗಳು ಹೇಳೋದಿದೆ. ಸ್ವಾಭಾವಿಕವಾಗಿ ಬೆಳೆಯುವ ವೃಕ್ಷಗಳನ್ನು ಉತ್ತೇಜನ ಮಾಡ್ತಾ ಹೋದರೆ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣ ಆಗ್ತದಂತ ಅನ್ಕೊಂಡು ಬಲ್ಲವರು ನುಡಿಯದಿದೆ ಅಲ್ವಾ? ರೈತ ಇರದ ನಾಡೇ ಇಲ್ಲ, ರೈತ ಬೆಳೆದ ಬೆಳೆ ತಿನ್ನದವರೇ ಇಲ್ಲ. ಇದುವರೆಗೆ ಕೃಷಿ ಪುಂಜ ಕಾರ್ಯಕ್ರಮ ಮೂಡಿ ಬಂತು. ಎಂದು ಸ್ವಾರ್ಥಿ ಅಲ್ಲ ತನಗೆ ಮಾತ್ರ ಎಂದವನು ಬೆಳೆಯುವುದಿಲ್ಲ. ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಈ ಭಾರತ ದಿವಸ ಲೋಕದ ಸ್ನೇಹಿತ ಅನ್ನ ನೀಡೋರೆ ನನ್ನೋರು, ನೆರಳು ನೀಡೋರೆ ನನ್ನೋರು. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳೆ ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಭತ್ತದಲ್ಲಿ ಕಾಣಿಸುವ ರೋಗಗಳ ಹತೋಟಿ ಕುರಿತು ಡಾಕ್ಟರ್ ಜೆಎನ್ ಹೊಸಗೌಡರ್ ಅವರಿಂದ ಸಲಹೆಗಳನ್ನು ಕೇಳಬಹುದು. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೃಷಿ ವಿದ್ಯೆ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಈಗ ಪೇಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿರುವ ಕಾಫಿ ಧಾರಣೆ 50 ಕೆಜಿ ಚೀಲವೊಂದಕ್ಕೆ, ಅರಬಿಕಾ ಪಾರ್ಚ್ಮೆಂಟ್ 16,000 ರೂಪಾಯಿಯಿಂದ 16,600 ರೂಪಾಯಿ, ಅರಬಿಕಾ ಚೆರಿ 9,000 ರೂಪಾಯಿಯಿಂದ 9,250 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 10,200 ರೂಪಾಯಿಯಿಂದ 10,250 ರೂಪಾಯಿ, ರೋಬಸ್ಟಾ ಚೆರಿ 4,750 ರೂಪಾಯಿಯಿಂದ 4,800 ರೂಪಾಯಿ. ಅಡಿಕೆ ಧಾರಣೆ. ಹಳೆ ಅಡಿಕೆ ಕ್ವಿಂಟಾಲ್ಗೆ 50,000 ರೂಪಾಯಿಯಿಂದ 56,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲ್ಗೆ 10,000 ರೂಪಾಯಿಯಿಂದ 46,500 ರೂಪಾಯಿ, ಕಾಳುಮೆಣಸು 1 ಕೆಜಿಗೆ 470-475 ರೂಪಾಯಿ, ಏಲಕ್ಕಿ ಧಾರಣೆ 1 ಕೆಜಿಗೆ 450-650 ರೂಪಾಯಿ, ಶುಂಠಿ ಧಾರಣೆ ಕ್ವಿಂಟಾಲ್ಗೆ 2,300 ರೂಪಾಯಿಯಿಂದ 2,500 ರೂಪಾಯಿ. ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಪೇಟೆ ಧಾರಣೆ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827-2000018. ಸುದ್ದಿ ಜೊಂಪೆ ಓದ್ತಾ ಇರುವ ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಚೊಂಪೆನ ವಿವರ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತೆ ಸಾಹಿತ್ಯ ಅಕಾಡೆಮಿ ಕಡೆಯಿಂದ ಅಕಾಡೆಮಿ ಗೌರವ ಇನಾಮು ಪ್ರದಾನ ಮತ್ತೆ ದಶವರ್ಷ ಹಬ್ಬ. ಆಕೇರಿ ಕಾರ್ಬಾರ್ ಆಗಸ್ಟ್ 29ರಂದು ಹೊತ್ತಾರೆ 10:30 ಗಂಟೆಗೆ ಪ್ಯಾಟೆನ ಕೊಡವ ಸಮಾಜದಲ್ಲಿ ನಡೆದದೆ. ಇಂಧನ ಮತ್ತೆ ಕನ್ನಡ ಹಂಗೆ ಸಂಸ್ಕೃತಿ ಇಲಾಖೆನ ಮಂತ್ರಿ ಆಗಿದ್ದ ವಿ ಸುನೀಲ್ ಕುಮಾರ್, ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್, ಶಾಸಕರು, ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತೆ ಅಕಾಡೆಮಿನ ಅಧ್ಯಕ್ಷರು ಲಕ್ಷ್ಮೀನಾರಾಯಣ ಕಜಗದ್ದೆ, ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಸೇರಿದಂಗೆ ಹಾಜರಿದ್ದವೆ. 2021-22ರ ಸಾಲಿನ ಗೌರವ ಪ್ರಶಸ್ತಿ ಪುರಸ್ಕೃತರು ಪಿಜಿ ಅಂಬೇಕಲ್ ಸಾಹಿತ್ಯ, ತುಕರಂ ಎನೆಕಲ್ ರಂಗಭೂಮಿ, ಕೆ ಬಸಪ್ಪ ಸಂಸ್ಕೃತಿ ಬುಡುಗಡೆ, ಸೋಭಾನೆ ಮತ್ತೆ ಸುಪ್ರಭಾತ ಧ್ವನಿ ಮುದ್ರಿಕೆನ ವೇದಿಕೆಯಲ್ಲಿದ್ದ ಗಣ್ಯರೇ ಬುಡುಗಡೆ ಮಾಡುವೆತ್ತ ಗೊತ್ತಾಗುಟ್ಟು. 2022-23ರ ಸಾಲಿನ ಹೈದಂಗ ಮತ್ತೆ ಗೂಡೆಗಳ ಜಿಲ್ಲೆನ 5 ತಾಲೂಕುಲಿ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ ಹಂಗೆ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟ ಪೈಪೋಟಿ ಯುವ ಸಬಲೀಕರಣ ಮತ್ತೆ ಕ್ರೀಡಾ ಇಲಾಖೆಯಿಂದ ಏರ್ಪಡಿಸಿಯಳು. 4ರಂದು ವಿರಾಸಪೇಟೆ ತಾಲೂಕುಲಿ, 5ರಂದು ಪೊನ್ನಂಪೇಟೆ ತಾಲೂಕು, 6ರಂದು ಮಡಿಕೇರಿಲಿ, 7ರಂದು ಸೋಮರಪೇಟೆ ತಾಲೂಕುಲಿ, 8ರಂದು ಕುಶಾಲನಗರ ತಾಲೂಕುಲಿ, ಹಂಗೆ ಕೊಡಗು ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟ 11 ಮತ್ತು 12ರಂದು ಕೂಡಿಗೆ ಕ್ರೀಡಾಶಾಲೆನ ಆಟದ ಬಾಣೆಯಲ್ಲಿ ನಡೆದಿದೆ. ಕ್ರೀಡಾಪಟುಕ ಜಾಸ್ತಿ ಸಂಖ್ಯೆಯಲ್ಲಿ ಭಾಗವಹಿಸುವ ಹಂಗೆ ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ಯುವ ಸಬಲೀಕರಣ ಮತ್ತೆ ಕ್ರೀಡಾ ಇಲಾಖೆಯಿಂದ ಕೇಳಿ ತಿಳ್ಕನಕ್ಕಂತ ಕ್ರೀಡಾ ಇಲಾಖೆನ ಸಹಾಯಕ ನಿರ್ದೇಶಕರಾದ ಜಿಎಸ್ ಗುರುಸ್ವಾಮಿಯವು ಕೇಳಿಕೊಂಡಳು. ಮಡಿಕೇರಿ ನಗರಸಭೆನ ಕರ್ನಾಟಕ ರಾಜ್ಯ ಪೌರಸೇವಾ ನೌಕರರ ಸೇವಾ ಸಂಘದ ಅಧ್ಯಕ್ಷರಾಗಿ ಕೆ ಸತ್ಯನಾರಾಯಣ ಮತ್ತೆ ಉಪಾಧ್ಯಕ್ಷರಾಗಿ ಎಚ್ ಎನ್ ಲೋಕೇಶ್ ಅವು ಆಯ್ಕೆಯಾಗೋಳು. ಅಕ್ಟೋಬರ್ ತಿಂಗಳಲ್ಲಿ ನಡೆಸುವ ಐಬಿಪಿಎಸ್ ಮತ್ತೆ ಮುಂದೆ ಬಾವ ಎಲ್ಲಾ ಬ್ಯಾಂಕ್ ಮತ್ತೆ ವಿಮಾ ಕಂಪನಿಗಳ ನೇಮಕಾತಿ ಪರೀಕ್ಷೆಗಳ ತಯಾರಿ ಆಗಿ ಕೃಷಿಕ್ ಸರ್ವೋದಯ ಫೌಂಡೇಶನ್ ಹಾಸನ ಶಾಖೆಯಲ್ಲಿ 6ರಂದು ನುರಿತ ವಿಷಯ ತಜ್ಞರಿಂದ 1 ದಿನದ ಪುಕ್ಸಟೆ ಕಾರ್ಯಾಗಾರ ನಡೆದಿದೆ. ಖುಷಿ ಇರುವವು 5ರ ಒಳಗೆ 866-021-7739ಕ್ಕೆ ಕರೆ ಮಾಡಿ ವಾಟ್ಸ್ಆಪ್ ಮಾಡಿ ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಕ್ಕಂತ ಹಾಸನ ಶಾಖೆನ ಕೃಷಿಕ್ ಸರ್ವೋದಯ ಫೌಂಡೇಶನ್ನ ಕಾರ್ಯದರ್ಶಿ ಅವು ತಿಳಿಸಿಯೋಳು. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮೂರ್ತಿಗಳನ್ನು ಸಾರ್ವಜನಿಕರಾಗಿ ಪ್ರತಿಷ್ಠಾಪನೆ ಮಾಡಿಕೆ ಹಂಗೆ ವಿಸರ್ಜಿಸಿಕೆ ಉದ್ದೇಶಿಸಿದ ಆಯೋಜಕರು ಸಂಘ ಸಂಸ್ಥೆಗ ಸಮಿತಿಗಳ ಅನುಮತಿಗೆ ಬ್ಯಾರೆ ಬ್ಯಾರೆ ಇಲಾಖೆಗೆ ಅಳೆದಾಡದನ್ನು ತಪ್ಪಿಸಿಕೆ ಪೊಲೀಸ್ ಇಲಾಖೆ, ಸೆಸ್ಕ್ ಅಗ್ನಿಶಾಮಕ ಇಲಾಖೆ, ಲೋಕೋಪಯೋಗಿ ಇಲಾಖೆ ಹಂಗೆ ಹತ್ತಿರದ ಸಂಸ್ಥೆನ ಸಿಬ್ಬಂದಿಗಳ ಏಕಗವಾಕ್ಷಿ ಕೇಂದ್ರ ತೆರೆದು ಅದರ ಮೂಲಕ ಅನುಮತಿನ ನೀಡಿಕೆ ಜಿಲ್ಲಾಡಳಿತದ ನಿರ್ದೇಶನ ಕೊಟ್ಟಳು. ಅದರ ಹಂಗೆ ಬ್ಯಾರೆ ಬ್ಯಾರೆ ಸಂಸ್ಥೆಯಲ್ಲಿ ತೆರೆದಿದ್ದ ಏಕಗವಾಕ್ಷಿ ಅರ್ಜಿ ಫಾರಂ ಪಡ್ಕೊಂಡು ಪರವಾನಿಗೆನ ನಗರ ಸ್ಥಳೀಯ ಸಂಸ್ಥೆಯಿಂದ ಪಡ್ಕೊಂಡು ಜಿಲ್ಲಾಡಳಿತದಿಂದ ನೀಡಿದ ಸೂಚನೆನ ಕಟ್ಟುನಿಟ್ಟಾಗಿ ಪಾಲಿಸುವಂಗೆ ಜಿಲ್ಲಾಧಿಕಾರಿಗ ಸೂಚನೆ ಕೊಟ್ಟಳು. ಕೊಡಗು ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಮತ್ತೆ ಸಾಕ್ಷರತಾ ಇಲಾಖೆ ಹಂಗೆ ಅರುಣ ಪದವಿಪುರ ಕಾಲೇಜು ಚೇರಂಬಾನೆ ಇವರ ಕೂಡುಕೂಟಲಿ ಮಡಿಕೇರಿ ತಾಲೂಕು ಮಟ್ಟದ ಅಂತರ್ ಪ್ರಾಥಮಿಕ ಹಂಗೆ ಹೈಸ್ಕೂಲ್ ಮಕ್ಕಳ ಕ್ರೀಡಾಕೂಟ 12ರಿಂದ 14ಕ್ಕೆ ಮುಟ್ಟ ಅರುಣ ಪದವಿಪುರ ಕಾಲೇಜಿಲ್ಲಿ ನಡೆದದೆ ಅಂತ ಗೊತ್ತಾಗುಟ್ಟು. ಕುಶಾಲನಗರ ತಾಲೂಕಿನ ಹಾರಂಗಿ ಜಲಾಶಯದ ಮೀನು ಪಾಶುವಾರ ಹಕ್ಕು 2022ರ ಜೂನ್ಗೆ ಆಖೀರಿ ಆಗಿದ್ದು ಹಾರಂಗಿ ಜಲಾಶಯದ ಮೀನು ಪಾಶುವಾರ ಹಕ್ಕು ವಿಲೇವಾರಿ ವಿಧಾನದಲ್ಲಿ ವಿಷಯ ಸರ್ಕಾರದ ಹಂತದಲ್ಲಿದ್ದು ಮುಂದೆ ಬಾವ ವಿಲೇವಾರಿ ಆದೇಶಕ್ಕೆ ಮುಟ್ಟ ಹಾರಂಗಿ ಜಲಾಶಯದಲ್ಲಿ ಯಾವುದೇ ರೀತಿಯ ಮೀನುಗಾರಿಕೆ ನಡೆಸದ ಹಂಗೆ ಸೋಮರಪೇಟೆ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ಆಗಿದ್ದ ಸಚಿನ್ ಅವು ತಿಳಿಸಿಯಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ದೇಶದ ಅತ್ಯಂತ ಬೇಡಿಕೆ ಹಾಗೂ ಜನಪ್ರಿಯ ಜಾವಾ ಮತ್ತು ಎಸ್ಡಿ ಮೋಟಾರ್ ಬೈಕ್ಗಳು ಇದೀಗ ನಿಮ್ಮದೇ ಕೊಡಗಿನಲ್ಲಿ. ನಾವು ನಿಮ್ಮ ಕುಶಾಲನಗರದ ಬೈಚನಹಳ್ಳಿಯಲ್ಲಿ ಅದ್ದೂರಿ ಶುಭಾರಂಭ ಇದೆ 2022 ಆಗಸ್ಟ್ 28 ಬನ್ನಿ ಹೆಮ್ಮೆಯೊಂದಿಗೆ ಜಾವಾ ಮತ್ತು ಎಸ್ಡಿ ಕುಟುಂಬದ ಸದಸ್ಯರಾಗಿ. ಮಾಹಿತಿಗೆ ಕರೆ ಮಾಡಿ 9500000910 ಅಥವಾ 9513719293. ಟೆಸ್ಟ್ ಡ್ರೈವ್ ಮಾಡಿ ಖಚಿತ ಬಹುಮಾನ ಪಡೆಯಿರಿ. ನಾಡಿನ ಜನತೆಗೆ ಕೈಲ್ ಮುಹೂರ್ತ ಹಬ್ಬದ ಶುಭಾಶಯಗಳೊಂದಿಗೆ ನಿಮ್ಮ ಪ್ರಭಾಕರ್ ಭಂಡಾರಿಯಲ್ಲಿ ಡೈನೆಕ್ಸ್ ಕಂಪನಿಯ ಹೊಸ SPBL ಸಿಂಗಲ್ ಬ್ಯಾರಲ್ ಗನ್ ಈಗ ಭಾರಿ ರಿಯಾಯಿತಿ ದರದಲ್ಲಿ ಲಭ್ಯ. ಇದರೊಂದಿಗೆ ತೋಟಗಳು ಉಚಿತ. ಬನ್ನಿ ಅಧಿಕೃತ ಮಾರಾಟಗಾರರು ಮೆಸರ್ಸ್ ಬಿ ಪ್ರಭಾಕರ್ ಭಂಡಾರಿ, ಮಹದೇವಪೇಟೆ, ಮಡಿಕೇರಿ. ಕಾಲ್ 2299937. ವಿಲ್ಡ್ಟೆಕ್ ಎಂಟರ್ಪ್ರೈಸಸ್ ನಲ್ಲಿ ಹಾರ್ಡ್ವೇರ್, ಪೇಂಟ್ಸ್, ಎಲೆಕ್ಟ್ರಿಕಲ್ಸ್, ಪ್ಲಂಬಿಂಗ್, ಸ್ಯಾನಿಟರಿ ವಸ್ತುಗಳ ಖರೀದಿಯ ಮೇಲೆ ಅತಿ ದೊಡ್ಡ ಡಿಸ್ಕೌಂಟ್. ವಿಲ್ಡ್ಟೆಕ್ ಎಂಟರ್ಪ್ರೈಸಸ್, APJ ಅಬ್ದುಲ್ ಕಲಾಂ ರೋಡ್, ವಿರಾಜಪೇಟೆ. ಕೇವಲ ಒಂದು ಗಂಟೆಯಲ್ಲಿ LPG ಗ್ಯಾಸ್ ಸಂಪರ್ಕ ಪಡೆಯಿರಿ. ಯಾವುದೇ ದಾಖಲೆಗಳ ಅವಶ್ಯಕತೆ ಇಲ್ಲ. ಗ್ಯಾಸ್ಗೆ ಕಾಯಬೇಕಿಲ್ಲ. ಮನೆಬಾಗಿಲಿಗೆ ವಿತರಣೆ. ಜಗತ್ತಿನ ಪ್ರಮುಖ ಅಗ್ರಗಣ್ಯ 5 ತೈಲ ಉತ್ಪಾದನಾ ಕಂಪನಿಗಳಲ್ಲಿ ಒಂದಾದ ಟೋಟಲ್ ಗ್ಯಾಸ್ ಚೇರಂಬಾಣೆ, ಪೊನ್ನಂಪೇಟೆ, ನಾಪೊಕ್ಲು, ಮೂರ್ನಾಳು, ಮಾದಾಪುರ, ವಿರಾಜಪೇಟೆ, ಅಮ್ಮತ್ತಿ, ಗೋಣಿಕೊಪ್ಪ ಹಾಗೂ ಸಿದ್ದಾಪುರದಲ್ಲಿದ್ದು ಕುಟ್ಟ ಹಾಗೂ ಕುಶಾಲನಗರಕ್ಕೆ ಡೀಲರ್ಸ್ ಬೇಕಾಗಿದ್ದಾರೆ. 15 ವರ್ಷ ಪೂರೈಸಿರುವ ನಮ್ಮ ಸಂಸ್ಥೆ 10,000 ಅಧಿಕ ಗ್ರಾಹಕರನ್ನು ಹೊಂದಿದೆ. ಗೃಹ, ವಾಣಿಜ್ಯ, ಕೈಗಾರಿಕೆ ಹಾಗೂ ವಾಹನಗಳಲ್ಲಿ ಬಳಕೆ ಮಾಡಬಹುದು. ಮಹೇಶ್ ಗ್ಯಾಸ್ ಏಜೆನ್ಸಿ, ಟೋಟಲ್ ಗ್ಯಾಸ್ ವಿತರಕರು, ಪಂಪಿನಕೆರೆ ಹತ್ತಿರ, ಮಡಿಕೇರಿ. ಕಾಲ್ 9108185453. ವಿರಾಜಪೇಟೆ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ತಾಲೂಕಿನ ಸರ್ಕಾರಿ ಅನುದಾನಿತ ಖಾಸಗಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರಿಗೆ ಆಗಸ್ಟ್ 27 ಗೋಣಿಕೊಪ್ಪ ಪ್ರೌಢಶಾಲಾ ಮೈದಾನದಲ್ಲಿ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆ ಏರ್ಪಡಿಸಲಾಗಿದೆ. ಶಿಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸಂಘದ ಪದಾಧಿಕಾರಿಗಳು ಕೇಳಿಕೊಂಡಿದ್ದಾರೆ. ದೇಶದ ಅತ್ಯಂತ ಬೇಡಿಕೆ ಹಾಗೂ ಜನಪ್ರಿಯ ಜಾವಾ ಮತ್ತು ಎಸ್ಡಿ ಮೋಟಾರ್ ಬೈಕ್ಗಳು ಇದೀಗ ನಿಮ್ಮದೇ ಕೊಡಗಿನಲ್ಲಿ. ನಾವು ನಿಮ್ಮ ಕುಶಾಲನಗರದ ಬೈಚನಹಳ್ಳಿಯಲ್ಲಿ ಅದ್ದೂರಿ ಶುಭಾರಂಭ ಇದೆ 2022 ಆಗಸ್ಟ್ 28. ಬನ್ನಿ ಹೆಮ್ಮೆಯೊಂದಿಗೆ ಜಾವಾ ಮತ್ತು ಎಸ್ಡಿ ಕುಟುಂಬದ ಸದಸ್ಯರಾಗಿ. ಮಾಹಿತಿಗೆ ಕರೆ ಮಾಡಿ 9500000910 ಅಥವಾ 9513719293. ಟೆಸ್ಟ್ ಡ್ರೈವ್ ಮಾಡಿ ಖಚಿತ ಬಹುಮಾನ ಪಡೆಯಿರಿ. ಹೊಸಕೇರಿ ಗ್ರಾಮ ಪಂಚಾಯತಿಯ 2022-23 ಸಾಲಿನ ಗ್ರಾಮಸಭೆ ಇದೇ 29 ಸೋಮವಾರ ಪೂರ್ವಾಹ್ನ 11 ಹೊಸಕೇರಿ ಪಂಚಾಯತಿ ಸಭಾಂಗಣದಲ್ಲಿ ಅಧ್ಯಕ್ಷರಾದ ಶ್ರೀ ಪ್ರಭುಶೇಖರ್ BY ಅವರ ಅಧ್ಯಕ್ಷತೆಯಲ್ಲಿ ನೋಡಲ್ ಅಧಿಕಾರಿ ಉಪಸ್ಥಿತಿಯಲ್ಲಿ ನಡೆಯಲಿದೆ. ಗ್ರಾಮಸ್ಥರೆಲ್ಲ ಪಾಲ್ಗೊಳ್ಳುವಂತೆ ಹೊಸಕೇರಿ ಗ್ರಾಮ ಪಂಚಾಯತಿ ಪ್ರಕಟಣೆ ಕೋರಿದೆ. ಕೊಡಗಿನಾದ್ಯಂತ ಚಿನ್ನದ ಹೊಂಗಿರಣವನ್ನು ಸೂಸುತ್ತಿರುವ ಕುಶಾಲನಗರದ ಪಾರಸ್ ಪೃಥ್ವಿ ಜುವೆಲ್ಸ್ ಸ್ಥಳಾಂತರಗೊಂಡು ಅತಿ ವಿಶಾಲವಾದ ಮಳಿಗೆಗೆ ಅದ್ದೂರಿ ಶುಭಾರಂಭ ಇದೇ ಆಗಸ್ಟ್ 28 ಭಾನುವಾರ. ಉದ್ಘಾಟನಾ ಪ್ರಯುಕ್ತ 10 ಗ್ರಾಂ ಮೇಲ್ಪಟ್ಟ ಚಿನ್ನಾಭರಣಗಳ ಮೇಲೆ 2022 ರೂಪಾಯಿಗಳ ರಿಯಾಯಿತಿ. ವಜ್ರದ ಪ್ರತಿ ಕ್ಯಾರೆಟ್ ಮೇಲೆ 15,000 ರೂಪಾಯಿಗಳ ರಿಯಾಯಿತಿ. ಪ್ರತಿ ಕೆಜಿ ಬೆಳ್ಳಿಯ ಮೇಲೆ 3,333 ರೂಪಾಯಿಗಳ ಕಡಿತ. ಪಾರಸ್ ಪೃಥ್ವಿ ಜುವೆಲ್ಸ್, BM ರೋಡ್, ಕುಶಾಲನಗರ. ಆಗಸ್ಟ್ 21 ಮರಣಪಟ್ಟ ನಾಲ್ಕೇರಿ ಹೆಮ್ಮಾಡು ಗ್ರಾಮ ತೋರೇರ ಚಿಟ್ಟಿಯಪ್ಪ ರವಿ ಅಂಡಮಾದ ಕಾರ್ಯ ಇದೇ 29 ತಿಂಗಳ ಚಪಲಕ 11 ನಾಲ್ಕೇರಿ ಹೆಮ್ಮಾಡು ಗ್ರಾಮತ್ಲುಳ್ಳ ಸ್ವಂತ ಮನೆಯಲ್ಲಿ ನಡಪ. ಒಕ್ಕಕಾರ ಊರುಕಾರ ಬೆಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನ ಅರ್ಜಿತು ಬರನುಂದ್ ಅಣ್ಣ ತಮ್ಮಣಂಗ ಅಕ್ಕ ಮಮ್ಮಂಗ ಪಿಂಯ ಒಕ್ಕಕಾರ ಕಟ್ಟಣಿತ. ಇದನ್ನ ಸುದ್ದಿ ಕುಂದ ಉಗಟಗೇರಿ ಗ್ರಾಮ ಹತ್ರ ಮನೆಯಪ್ಪಂಡ ಪೊನ್ನಪ್ಪ ಪೊನ್ನು ಅಂಗಡಪೂರ್ಣ ಗಿರಿಜಾ ಪೊನ್ನಪ್ಪ ಇಂಗ 93 ಬೈತಲು ಇಂದು ಮರಣಪಟ್ಟಿತ್ತು. ಮನೆಯಪ್ಪಂಡ ಗಿರಿಜಾ ಪೊನ್ನಪ್ಪ ಇಂಗಡ ತಾಮನೆ ಇಟ್ಟಿರ ಆಖಿರಿ ಕಾರ್ಯ ನಾಳೆ ಮಜ್ಜನ 1 ಉಳಿಯ ಕುಂದ ಉಗಟಗೇರಿ ಗ್ರಾಮ ಹತ್ರ ಅಂಗಡ ಸ್ವಂತ ಮನೆಯಲ್ಲಿ ನಡಪ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿ ಎಂಡುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ದಂಡಾರ್ಥ 22-23 ಸಾಲಕ್ಕೂ ಒತ್ತನೆಕೆ ಜಿಲ್ಲರ 525 ಗ್ರಾಮದ ಉಳ್ಳ 2,90,970 ದಂಡು ಸರ್ವೆ ನಂಬರ್ ಒಡ ಕೂಟ 2,60,610 ಸರ್ವೆ ನಂಬರ್ ಅಡಗನ ಮುಂಗಾರು ಹಂಗಾಮರ ಬೆಳೆ ಸಮೀಕ್ಷೆನ ಸೆಪ್ಟೆಂಬರ್ 1 ಇಡೀ ಜಿಲ್ಲೆಯಲ್ಲಿ ಶುರು ಮಾಡುವ ಅಂದು ಜಿಲ್ಲಾಧಿಕಾರಿ ಡಾ ಸತೀಶ್ ಅರಿಚಿಟತ್. ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಲು ಸುದ್ದಿಗೋಷ್ಠಿ ನಡೆತನ ಅವು ಸರ್ಕಾರದ ಆದೇಶಕ್ಕೆ ಒತ್ತನಕ್ಕೆ ಈ ಕುರಿರ ರೈತ ಬೆಳೆ ಸಮೀಕ್ಷೆ ಕಾರ್ಯತನ ಫಾರ್ಮರ್ಸ್ ಕ್ರಾಪ್ ಸರ್ವೆ ಆಪ್ ದಂಡಾಯಿರ್ತ 22-23 ಬಳಸಿಕೊಂಡು ಖುದ್ದು ರೈತಗಳೇ ನಡೆತಿದ್ದು ತಂಗಡ ಜಮೀನಲ್ಲೂ ಬೆಳೆಯುವ ಬೆಳೆರ ವಿವರತ್ನ ನಮೂದು ಮಾಡುವ ನೋಂದಣಿತು ಗೂಗಲ್ ಪ್ಲೇಸ್ಟೋರ್ಲ್ಲಿ ಕಟ್ಟುವ ಈ ಆಪ್ನ ಬಳಸುವಕ್ಕೆ ತರಬೇತಿ ಕೊಡಪಕ್ಕೆ ಜಿಲ್ಲೆಯ ಎಲ್ಲಾ ಗ್ರಾಮತ್ತು ಒಟ್ಟು 353 ಖಾಸಗಿ ನಿವಾಸಿಗಳ ನಿಯೋಜನೆ ಮಾಡಿತು ಮಾಹಿತಿ ಕೊಡತತ್ತು. ಮಿನ್ಯಕ ತಕ್ಕ ಪರಂದಿತ್ತು ನಿರ್ಕಮಾಡ್ನ ಸಮಯತರ ಉಳಲು ರೈತಂಗ ಬೆಳೆ ಸಮೀಕ್ಷೆ